ರಾತ್ರಿ 7:35. ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ. ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ. ಹೋಗಿ. ಆರ್ಬಿಐ ಹೇಳುತ್ತೆ, ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ. ಎಫ್ಎಂ 100.6, ಇದು ಆಕಾಶವಾಣಿ ಮೈಸೂರು. ಸಮಯ 6:51. ಈಗ ಕೇಳಿ ಕಾರ್ಯಕ್ರಮ ಕೃಷಿ ರಂಗ. ಮೈಸೂರು ಆಕಾಶವಾಣಿ ಕೇಂದ್ರದ ರೈತ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದ್ರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ. ರೈತ ಸ್ನೇಹಿತರಿಗೆಲ್ಲ ಮತ್ತೊಮ್ಮೆ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ತೋರಣ ಹೂರಣ ಕೇಳಲಿದ್ದೀರಿ. ಭಾಗವಹಿಸುತ್ತಾರೆ ಎನ್ ಕೇಶವಮೂರ್ತಿ, ಆರ್ ಲೋಕೇಶ್ವರಿ ಹಾಗೂ ಟಿವಿ ವಿದ್ಯಾಶಂಕರ್. ನಂತರ ಕೃಷಿಲೋಕ, ಅನಂತರ ಕೃಷಿ ದರ್ಪಣ. ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ ಆರ್ ಲೋಕೇಶ್ವರಿ. ಈಗ ಕೇಳೋಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ತೋರಣ ಹೂರಣ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಸಂಕ್ರಣ, ಏನ್ ಜಾಣ, ಎಲ್ಲೊಂಟಾಗಿದ್ದಪ್ಪೋ, ದರ್ಶನವೇ ಇಲ್ಲ ನಿಂದು. ಹಿಂಗೇನೋ ಹೊಸ ಕೆಲ್ಸ ಇರ್ತದಲ್ಲ, ಪಟ್ಟಣಕ್ಕೆ ಹೋಗಿದ್ದೆ. ಯಾವ ಪಟ್ಟಣಪ್ಪ? ಇನ್ಯಾವ್ದದ್ದು ಎಲ್ಲಕ್ಕೂ ಆ ಬೆಂಗಳೂರು ಐತಲ್ಲ, ನೆಟ್ಗಲ್ಲಿ ಹೊಂಟೋಗಿದ್ದೆ. ಈ ಮಳೆಗಾಲ ಬಂದ್ರೆ ಬೆಂಗಳೂರಲ್ಲಿ ಒಂದು 8 ಪಾಲ್ಸ್ ಬತ್ತವಂತ. ಏ, ಬಹಳ ಪಸಂದಾಗಿ ಹೇಳ್ದೆ ಬಿಡು ನೀನು. ಕಮಲಕ್ಕ, ಏ ಇದ್ರಾಗೆಲ್ಲ ತೋರಿಸ್ತಿದ್ರು ಕವ ಟಿವಿನಾಗೆ. ನಮ್ಮ ಐಕ ಅದೇನೋ ಮೊಬೈಲ್ನಾಗೆ ಹಾಕಿ ತೋರಿಸ್ತಾ ಇತ್ತು. ಯಪ್ಪೂ, ಪಾಲ್ಸ್ ನೋಡಕ್ಕೆ ಅಲ್ಲಿಗೆ ಹೋಗ್ಬೇಕಿಲ್ಲ, ಬೆಂಗಳೂರಿಗೆ ಹೋದ್ರೆ ಸಾಕಂತೆ. ಮ್ಯಾಲಿಂದ ಬೀಳ್ತಿರ್ತದಂತೆ ನೀರು, ನಡಿ ನೋಡ್ಕೊಂಬರುಮ ಅಂತ. ಅಯ್ಯೋ, ಈ ಕೆರೆಗಳೆಲ್ಲ ತೋಡ್ಬಿಟ್ಟವ್ರೆ, ಪಾತಾಳಕ್ಕೆ ಹೊಂಟೋಗವ್ರೆ, ಅಲ್ಲಿಂದ ಬಿಲ್ಡಿಂಗ್ಗಳು ಮಾಡ್ಕೊ ಬಂದ್ಬಿಟ್ಟವ್ರೆ. ಹಿಂಗೆ ಜೋರ್ ಮಳೆ ಬಂದ್ರೆ ಕುಸಿದೆ ಇನ್ನೇನಾಯ್ತವೆ, ಅವೆಲ್ಲ ಪಾಲ್ಸ್ಗಳಾಗೋಯ್ತವೆ, ಅಲ್ಲೆಲ್ಲ ಹೋಗಿ ನೀರ್ ತುಂಬಿಕೊಂಡ್ಬಿಡ್ತದೆ. ನೀರದ್ದು ಕುಸ್ದು ಬಿಡತ್ತೆ ಭೂಮಿ, ಅಲ್ಲಿಂದ ನೀರು ಧೋ ಅಂತ ಧುಮುಕ್ತದೆ. ರಸ್ತೆಗಳು ತುಂಬಾ ನೀರು, ಮೋರಿಗಳೆಲ್ಲ ಕಟ್ಕೊಬಿಟ್ಟಿರ್ತವೆ. ಈ ಜನನು ಹಂಗೆ ಪ್ಲಾಸ್ಟಿಕ್ಕು, ಕಸ, ಸಿಕ್ ಪಕ್ಕಿದ್ದೆಲ್ಲಾನು ಆ ಮೋರಿಗಳಿಗೆ ಬಿಸಾಕ್ಬಿಡ್ತಾರೆ. ಹೌದು, ಮಳೆ ನೀರು ಹೋಗೋ ಕಡೆ ಎಲ್ಲ ನೀವು ಹಿಂಗೆ ಹಾಕ್ಬಿಟ್ರೆ ಇನ್ನೇನಾಯ್ತದೆ. ಅದೇ ನಮ್ಮ ಜನ ಏನಂದ್ರೆ, ಎಲ್ಲಾನು ಮುನ್ಸಿಪಾಲ್ಟಿ ಅವ್ರು ಮಾಡ್ಲಿ, ಸರ್ಕಾರ ಮಾಡ್ಲಿ ಅಂತ ನಾವೇ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಯಾರು ಯೋಚನೆ ಮಾಡಲ್ಲ. ಅಲ್ಲ ಕಣಮ್ಮಿ, ಮುನ್ಸಿಪಾಲ್ಟಿನವ್ರು ಮಾಡ್ತಾರೆ, ಮಾಡ್ದಿರ ಏನ್ ಮಾಡ್ತಾರೆ ಪಾಪ, ಕಷ್ಟಪಟ್ಟು ಮಾಡ್ತಾರೆ. ಅವ್ರು ಇತ್ತ ಕಡೆಯಿಂದ ಮಾಡ್ಕೊಂಡೋಯ್ತಾರ, ಅಥವಾ ಕಡೆಯಿಂದ ನಾವೆಲ್ಲ ಹಾಳು ಮಾಡ್ಕೊಬೇಕು. ನಾವು ಪ್ರತಿಜ್ಞೆ ಮಾಡಿದ ಸಂಕ್ರಣ ಇಸ್ವ ಪರಿಸರ ದಿನಾಚರಣೆ ಆಗ್ನಿಲ್ವಾ, ಇನ್ ಮ್ಯಾಗಿಂದ ಪ್ಲಾಸ್ಟಿಕ್ ಅಂದ್ರೆ ತರಕಾರಿ ತರಕ್ಕೆ ಇದೆಲ್ಲ ಸಣ್ಣದು ಕವರ್ ತಗೋಯ್ತಿದ್ವಿ ನೋಡು, ಅದ ಯಾವ ಕಾರಣಕ್ಕೂ ಬಳಸಬಾರ್ದು ಅಂತ. ಕಮಲಕ್ಕ ಹೋಗಿ ಬಟ್ಟೆಯ ತಕೊಂಡ್ ಸೊಸೈಟಿಯಿಂದ ಒಂದು 10-15 ಚೀಲ ಹೊಲ್ದು ಬಿಟ್ಟವಳೆ. ಏ ನಮ್ಮನ್ಯಾಗೆ ಈಗ ನನ್ಗೆ ಮದುವೆನಲ್ಲಿ ಅಲ್ಲೊಂದು ಪ್ಲಾಸ್ಟಿಕ್ ಬುಟ್ಟಿ ಕೊಟ್ಟಿದ್ರು, 35 ವರ್ಷ ಆದ್ರೂ ಇನ್ನೂ ಹಂಗೆ ಇದೆ ಕಣಪ್ಪ ನನ್ನ ಹತ್ರ. ಅದ್ರಾಗೆ ತರಕಾರಿ ತರೋದು, ವೈರ್ ಬುಟ್ಟಿ ನಮ್ಮನೆಯವರು ಅದ್ರಾಗೇ ತಗೋಬರ್ತಾರೆ. ವೈರ್ ಬುಟ್ಟಿ ಒಳ್ಳೇದೇ, ಆದ್ರೀಗೆಲ್ಲ ಪ್ಲಾಸ್ಟಿಕ್ ಕವರ್. ಹಿಂದಿನ ಕಾಲದಾಗೆ ಈ ವೈರ ಪೈರು ತಕೊಂಡು ಎಣ್ಣೆ ಇಕ್ಕಳುಗಳು ಎಣಿತಾ ಇದ್ದು ಕಣ್ಣ. ಹೌದು, ಈಗ ಈ ಪ್ಲಾಸ್ಟಿಕ್ ಬಂದ್ಬಿಟ್ಮೇಲೆ ಕವರ್ ಎಲ್ಲ ಬಿಟ್ಬಿಟ್ಟವ್ರೆ, ಎಲ್ಲ ಬಿಟ್ಬಿಟ್ಟವ್ರೆ. ಕೊಂಡ್ಕೊಳ್ಳೋರೆ ಇಲ್ವಲ್ಲಣ್ಣ, ಅದಕ್ಕೆ ಅವರು ಹಾಕೋದು. ಪ್ಲಾಸ್ಟಿಕ್ ನ ಬಯೋ ಹಂಗಿಲ್ಲ, ಯಾಕೆಂದ್ರೆ ಅದೇನೋ ಹೇಳ್ತಾರಲ್ಲ ಅಗತ್ಯ ಇರೋ ರಾಕ್ಷಸ ಅಂತದ್ದು. ಅಂದ್ರೂ ಅದನ್ನ ಸರಿಯಾಗಿ ಬಳಸಕ್ ಬರ್ಬೇಕು, ಅದನ್ನ ಸರಿಯಾಗಿ ವಿಲೇವಾರಿ ಮಾಡಕ್ ಬರ್ಬೇಕು. ನಮ್ಗೆ ಎರಡು ಗೊತ್ತಿಲ್ವಲ್ಲ, ಅದೇ ಬಂದಿರೋದು. ಮೊನ್ನೆ ರಾಮಣ್ಣಿಲ್ವಾ, ಅವ ಮಗಿನ ಆಸ್ಪತ್ರೆಗೆ ಕರ್ಕೊಲ್ಲ, ಆ ಮಗಿಗೆ ಯಾವ ತಲೆ ನೋವು ಬತ್ತಾ ಇತ್ತಂತೆ, ಕಣ್ಣೆಲ್ಲ ಮಂಜಾಗದಂತೆ, ಆಮೇಲೆ ಕುಂತ್ಕತ್ತಿದ್ದಂಗೆನೆ ತೂಕಡಿಕೆ ಮಾಡೋದಂತೆ. ಸರಿ, ಮಗ ಆರೋಗ್ಯವಾಗೇ ಇದೆ, ಆದರೆ ಯಾವಾಗಲೂ ಒಂದ್ಸರಿ ಹಿಂಗಾಯ್ತದೆ, ಕಣ್ಣು ಕಾಣೋದಿಲ್ಲ ಅಂತದೆ, ತಲೆನೋವು ಬತ್ತದೆ ಅಂತದೆ, ಈ ಥರ ಎಲ್ಲ ಹೇಳಿ ಕರ್ಕೊ ಹೋಗುವ ನಡೀರಿ ಆಸ್ಪತ್ರೆಗೆ ಅಂತ ಕರ್ಕೊ ಹೋದ್ರೆ ಅದು ಏನೋ ದೊಡ್ಡ ಮಿಷಿನ್ ಇರ್ತದಂತಲ್ಲಣ್ಣ, ಅದ್ರೊಳಗಡೆ ಟೈ ಅಂತ ಹೋಗಿ ನಾವೇ ಹೋಯ್ತೀವಲ್ಲ ಒಳಗಡೆ, ಸ್ಕ್ಯಾನ್ ಸ್ಕ್ಯಾನ್ ಅಂತಾರಲ್ಲ, ಇಡೀ ದೇವೇ ಹೋಯ್ತದಂತೆ. ಅಂತ ಮಿಷಿನ್ ಆಗಿ ಒಳಗ್ ಕಳಿಸಿ ಹೊರಗ್ ತೆಗೆದು ಹೇಳಿದ್ರಂತೆ ಅದೇನೋ ಗಡ್ಡೆ ಬೆಳೆದ್ಬಿಟ್ಟದೆ ಮೆದುಳಿನಾಗೆ. ಅದೇನೋ ಹೇಳ್ತಾರಪ್ಪ, ಅದೇನಂತಾರ ಸಂಕ್ರಣ ಇಂಗ್ಲಿಷ್ನಾಗೆ, ಟ್ಯೂಮರ್. ಟ್ಯೂಮರ್ ಎಷ್ಟು ಚಂದ ತಿಳ್ಕೊಂಡ, ಮೆದುಳೊಂದು ಗಡ್ಡೆ ಅಂತೆ ಅದು, ಮೆದುಳ ಒಂದು ಗಡ್ಡೆ ಅಲ್ವೇ, ಇಲ್ಲ ಅದ್ರೊಳಗೆ ಬೆಳೀತದೆ. ನಮ್ಮ ಹುಡುಗ ಹೇಳ್ತಿದ್ದ ತಲೆನೋವು ಬರ್ತದಂತೆ, ವಾಂತಿಗಳಾಯ್ತದಂತೆ, ಏನೇನೋ ತೊಂದರೆಗಳಾಯ್ತದಂತೆ, ಆ ಗಡ್ಡೆಗಳು ಕೆಲವು ಸತಿ ಗೊತ್ತೇ ಆಗಲ್ವಂತೆ, ಅದೇ ಬಂದಿರೋದು. ಅಣ್ಣ ಈಗ ಕಣ್ಣು ಕಾಣ್ದಂಗಾಗೋದು, ಮುಂಜಾಗೋದು, ತಲೆನೋವು ಬರೋದು ಇವೆಲ್ಲ ಎಲ್ಲದ್ರಾಗೂ ಸಾಮಾನ್ಯ. ಅದೇನೋ ಈ ಕೋವಿಡ್ ಅಂತ ಹೊಸದಾಗೇನೋ ಬತ್ತದಂತಲ್ಲ, ತಿರ್ಗಾ ವಕ್ಕರ್ಸ್ಕೊಂಡದಂತೆ. ಅದಕ್ಕ ನಮ್ಮ ಭಾವನ ಅಂತ ಹೇಳ್ತಿದ್ದ, ಭಯಪಡೋದೇನು ಬೇಡ, ಮತ್ತೆ ಮೊದಲನಂಗೆ ಮಾಸ್ಕ್ ಹಾಕೋ ಓಡಾಡಿ ಅಂತ. ಈ ಪಾಟಿ ಕಾಯಿಲೆಗಳು ಬತ್ತ ಕುಂತ್ರೆ ಯಾವ ಮನ್ಸ ಬದುಕುದಂಗೆ ಯೋಚನೆ ಆಗ್ಬಿಡ್ತದ. ಒಂದ್ರಿಂದ ಒಂದು, ಒಂದ್ರಿಂದ ಒಂದು ಉಸಿರಾಡೋದೇ ಕಷ್ಟವಾಗ್ಬಿಟ್ಟೈತೆ. ನೀನ್ ಹೇಳ್ದಲ್ಲ, ಏನ್ ಹೇಳ್ದೆ ಆಗ್ಲಯ್ಯ, ಅದೇನೋ ಪದ ಹೇಳ್ದಪ್ಪ, ಗಂಟ್ಗ ಟ್ಯೂಮರ್. ಟ್ಯೂಮರ್ ಈಗ ಅದು ಐತೋ ಇಲ್ವೋ ಅಂತ ಎಲ್ರು ಹೋಗಿ ಆ ಮಿಷಿನ್ ಒಳಗಡೆ ಹೋಗ್ಬಿಟ್ಟು ಬರಕ್ಕಾಗದವರ ದುಡ್ಡು ಖರ್ಚದಂತ. ಅಲ್ಲ ಅಂದ್ರೆ ಅದನ್ನ ಮಾಡಿಸೋದು ಬೇಡ ಅಂತಾರೆ, ಏನಾದ್ರೂ ತೊಂದರೆ ಇದ್ರೆ ಅಷ್ಟೇ ಮಾಡ್ಬೇಕಂತೆ, ಮತ್ತ ಅದನ್ನು ಮಾಡಿಸ್ತಾ ಇದ್ರೆ ಇನ್ನಷ್ಟು ಬೇರೆ ಬೇರೆ ತೊಂದರೆ ಬರ್ತವಂತೆ. ಸರಿ ಆಯ್ತು ನೋಡವ್ವ, ಹುಡ್ಕಕ್ ಹೋಗಿ ಅದೇನೋ ಹೇಳ್ತಾರಲ್ಲ, ಏನೋ ಹುಡ್ಕಕ್ ಹೋಗಿ ಇನ್ನೇನೋ ತಲೆ ಮೇಲೆ ಬೀಳ್ತು ಅಂದಂಗೆ, ಇಂಥ ಪರಿಸ್ಥಿತಿ. ಅದಕ್ಕೆಲ್ಲ ಚಿಕಿತ್ಸೆ ಐತಂತೆ, ಕಾರಣ ಪರಿಸರ ಮಾಲಿನ್ಯ ಕಣ್ಣ. ಅದೇನೋ ನಿಜ. ಮೊನ್ನೆ ಯಾರೋ ಒಬ್ರು ಬೋ ಸಂದಾಗಿ ಹೇಳ್ತಾ ಇದ್ರು, ಮನ್ಸಂಗೆ ಕಾಯಿಲೆ ಬರ್ತಿರೋದೆ ಪರಿಸರವ ಸಂದಾಗಿ ಮಡಿಕಳದಲ್ಲೇ ಇರೋದ್ಕಂತೆ. ನೋಡವ್ವ, ನೀರ್ನಾಗೂ ವಿಷ, ಮಣ್ಣಾಗೂ ವಿಷ, ಗಾಳಿನಾಗೂ ವಿಷ, ತಿನ್ನೋ ಆಹಾರದಾಗೂ ವಿಷ, ಆಮೇಲೆ ಪಾತ್ರೆ ಬಳಸ್ತೀವಲ್ಲ ಅದ್ರಲ್ಲೂ. ಈಗ ಅದೆಂತದೋ ನಾನ್ ಸ್ಟಿಕ್ ಅನ್ಕೊಂಡು ಒಳ್ಳೇದಲ್ವಂತೆ ಅದು. ಅಯ್ಯೋ ಹಿಂಗ ಅದೇನಾ, ಈ ಕಬ್ಬಣದ ಕಾವಲಿಲ್ ದೋಸೆ ಹಾಕಿದ್ರೆ ದೋಸೆ ಹೇಳ್ತದೋ ಇಲ್ವಂತ ನಮ್ಮ ಹೆಣ್ಮಕ್ಳಿಗೆ ಯೋಚನೆ. ಅದಾದ್ರೆ ಎಂತ ಇಟ್ಟಾದ್ರೂ ದೋಸೆ ಎದಳ್ತಾ ಇರ್ತದೆ, ಆರಾಮ ತಿವಿಯೋದೇ ಬೇಡ, ಹಂಗೆ ಎದ್ದು ಹೋಯ್ತಾ ಇರ್ತವೆ, ಕಡ್ದೊಂಟೋಗೋದು ಅಂತಾರಲ್ಲ ಹಂಗೆ, ಹಂಗ ಹೊಂಟೋ ಹೋಯ್ತಾ ಇರ್ತವೆ ಅಲ್ವಾ. ಸಂಕ್ರಣ ಅದೇನಂದೇವ ಇನ್ನೊಂದ್ ಕಿತ ಹೇಳು, ನಾನ್ ಸ್ಟಿಕ್ ಏನಂಗಂದ್ರೆ ಅಂಟ್ಕೊಳ್ಳೋದಿಲ್ಲ ಅಂತ. ಅಷ್ಟೇ ವಯ ನೋಡಪ್ಪ, ಮನ್ಸ ಬದುಕದ ಸುಲಭ ಮಾಡ್ಕೊಂಡಷ್ಟು ಕಾಯಿಲೆಗಳು ಜಾಸ್ತಿ. ಹಿಂದಿನ ಕಾಲದಾಗೆ ಎಲ್ಲಿಂದ ಎಲ್ಲಿಗಾದ್ರೂ ನಡ್ಕ ಓಡಾಡೋರು, ಒಳ್ಳೆ ಆಹಾರವ ತಿನ್ನೋರು, ಒಳ್ಳೆ ಯೋಚನೆ ಮಾಡೋರು, ಒಳ್ಳೆ ಪರಿಸರದಾಗ ಬದುಕೋರು. ಈಗ ಒಳ್ಳೆ ಯೋಚನೆ ಬರೋಕಿಲ್ಲ, ಒಳ್ಳೆ ಪರಿಸರ ಇಲ್ಲ, ಉಸಿರಾಡಕ್ಕೆ ಒಳ್ಳೆ ಗಾಳಿ ಇಲ್ಲ, ಮಾತಾಡಕ್ಕೆ ಒಳ್ಳೆ ಜನವೂ ಇಲ್ಲ, ಸಮಯನೂ ಇಲ್ಲ. ಈಗ ಎಲ್ಲ ಮೊಬೈಲ್ ನೋಡ್ಕೊಂಡು ಟಿವಿ ನೋಡ್ಕೊಂಡು ಕುಂತಿರ್ತಾರಣ್ಣ, ಯಾರು ಯಾರ ಜೊತೆನೂ ಮಾತಾಡಲ್ಲ. ಮೊದಲು ಒಳ್ಕಲ್ನಾಗ ಎಲ್ಲ ಮಸಾಲೆ ರುಬ್ಬೋರು, ಈಗ ಚುಯ್ ಅಂತ ಅದೇನದು ಮಿಕ್ಸಿ ಹಾಕ್ಬಿಟ್ರೆ ಒಂದ್ ಕ್ಷಣದಲ್ಲಿ ಆಗೋಯ್ತದೆ. ಯಾರಿಗೂ ರುಬ್ಬೋದು ಬೇಡ, ಬೀಸೋದು ಬೇಡ, ಮತ್ತೆ ಎಲ್ಲಾರು ಬೈಕಪ್ಪ ಟ್ರ ಅಂತ ಒಯ್ತಾ ಇರ್ತಾರೆ, ನಡ್ಕೊಂಡು ಹೋಗೋರು. ನಮ್ಮ ಜಾಂಪಣ್ಣಿಲ್ವೆ, ಅವನ್ ಎಲ್ಲೋದ್ರು ಸೈಕಲ್ನಾಗೆ ಹೋಗೋನಲ್ಲ, ಅದನ್ನ ಹೇಳೋಣ ಅವನ್ ಯಾವಾಗ್ಲು, ಜಯಣ್ಣ ಒಂದ್ ಸೈಕಲ್ ಮಡಿಕೋ ನೋಡು, ಹೆಂಗೆ ದೇಹಕ್ಕೂ ವ್ಯಾಯಾಮ ಆಯ್ತದೆ, ಆಮೇಕಿಂದ ಏನು ರಾಗ್ಗಳು ಬರುದಿಲ್ಲ ಅಂತ. ಆಮೇಲೆ ಡೈನಮೈಟ್ ಹಾಕೊಂಡು ಹಿಂದ್ಗಡೆಕ್ಕೆ ಬೆಳಕ್ ಬರೋ ಚಕ್ರ ಹೌದು, ಅಂತದ್ನ ಎತ್ತಿನ ಗಾಡಿಗೆ ಹಾಕಬಿಟ್ಟಿದ್ರು ಯಾರು, ಎತ್ತಿನ ಗಾಡಿ ಚಕ್ರಕ್ಕೆ ಅದ ಹಾಕಬಿಟ್ಟು ದೀಪ ಕಾಣತ್ತಲ್ಲ ಆ ಚಕ್ರ ತಿರುಗದಂಗೆ ಉತ್ಪತ್ತಿ ಆಯ್ತದಂತಲ್ಲ ಏನು ಶಕ್ತಿ, ಅದ ಒಂದು ಬ್ಯಾಟ್ರಿಗೆ ತುಂಬಿಸ್ಕೊಳ್ಳೋದು ಎತ್ತಿನ ಗಾಡಿಗೆ, ಆಮೇಲೆ ರಾತ್ರಿ ಬಂದು ಆ ಬ್ಯಾಟ್ರಿಯ ಮನೆಗೆ ಇಟ್ಕೊಂಡು ದೀಪಕ್ ಹಚ್ಕೊಳ್ಳೋದು. ಚಮತ್ಕಾರ ಹಿಂಗೆ ಇಂಥವನ್ನ ಮಾಡ್ಕೋ ಅಂತ ಅವನು ಚೆಂದಾಗಿ ಹೇಳ್ತಿದ್ದ. ಈಗ ಏನಾಗದೆ ಗೊತ್ತಾ, ನಾವು ಆಹಾರವ ಬೋ ಬೆಳೀತಾ ಇವಿ, ಯಾವ ಪಾಟಿ ಬೆಳಿತೀವಿ ಬೇಕಲ್ಲಪ್ಪ, ಬೇರೆ ಈ ಪಾಟಿ ಜನ ಇದ್ದೀವಿ ನಾವು. ಅಲ್ಲ ಹೇಳ್ತೀನಿ ಕೇಳು, ಹಿಂದಿನ ಕಾಲದಾಗೆ ಅದೇನೋ ನಮ್ಮ ತಾತ ಹೇಳವ, ಈ ಬೆಂಗಾಲದ ಕ್ಸಾಮ ಅಂತ ಬಂದಿತ್ತಂತಲ್ಲ, ತಿನ್ನಕ್ಕೆ ಆಹಾರವೇ ಇರ್ನಿಲ್ವಂತಲ್ಲ, ಕೆರೆ ಕಟ್ಟೆನಾಗೆ ಮಣ್ಣ ಆಗದ್ಬಿಟ್ಟು ಅದು ಎಂತೆಂಥದ್ದು ಗೆಡ್ಡೆ ಎಲ್ಲ ತಿಂದು ಮನುಷ್ಯರು ಸತ್ತೊಂಟೋಗೋರಂತೆ. ಆ ಥರ ಕ್ಸಾಮ ಈಗ ಬರುದಿಲ್ಲ ಕಣಣ್ಣ. ಈಗ ಏನಾಗದೆ ಆಹಾರ ಅದೇ, ಆದರೆ ಆಹಾರದ ಗುಣಮಟ್ಟ ಇಲ್ಲ, ಸುರಕ್ಷತೆ ಇಲ್ಲ, ಎಲ್ಲ ಕಡೆ ಆಹಾರ ಅದೇ. ಎಲ್ಲಿಲ್ಲಪ್ಪ, ಅಯ್ಯೋ ಮೊನ್ನೆ ಒಂದು ಪ್ಯಾಟೆನಾಗ ಒಂದು ಅಂಗಡಿಗೆ ಹೋಗಿದ್ದೆ, ದೊಡ್ಡ ಅಂಗಡಿ, ಕಣ್ಣಿಗೆ ಬೇಕಾದ್ದು ಎಲ್ಲ ತಿನ್ನವೇ ಅಷ್ಟೊಂದದೆ. ನನಗೆ ಅನ್ನಿಸ್ತು ಮನ್ಸಂಗೆ ಇಷ್ಟೆಲ್ಲ ಬೇಕಾ ತಿನ್ನಕ್ಕೆ ಅಂತ, ಇಲ್ವಾ? ಒಂದು ಮುದ್ದೆ, ಕಾಳು ಪಲ್ಯ, ಮತ್ತೆ ಒಂದು ಏನಪ್ಪ ಸಾರು, ಉಪ್ಪು, ಇಷ್ಟಿದ್ರು ಸಾಲ್ದೆ. ಬಿಡು ಬಿಡು ಬಿಡು, ಎಲ್ಲ ಜಾಣ ಇದ್ದಂಗ ಇರಕಾಯ್ತದ? ಅಲ್ಲಪ್ಪ, ಮುದ್ದೆ ಉಪ್ಸಾರು ತಿನ್ಕೊಂಡು ಅಲ್ಲ, ನಾನು ಹೋಳಿದ ತಕ್ಕ ಮಾತು, ಆಹಾರ ಇದ್ರಷ್ಟೇ ಬರ್ನಿಲ್ಲ, ಅದು ಸುರಕ್ಷಿತವಾಗೂ ಇರ. ಅಂದ್ರೆ ಜಾಣ, ಈಗ ನಿನ್ನ ಮುದ್ದೆ ಇದೆಯಲ್ಲ ಅದು ಎಷ್ಟು ಸುರಕ್ಷಿತ ಅಂತಾನೆ ಗೊತ್ತಾಗಂಗಿಲ್ಲಲ್ಲ. ಅದು ಸುರಕ್ಷಿತವಾಗಿರ್ತದ ಸುಮ್ಕಿರು, ರಾಗಿಗೆ ಯಾರು ಔಷಧ ಹೊಡೆಯಕ್ಕಿಲ್ಲ, ಗೊಬ್ಬರ ಹಾಕುದಿಲ್ಲ, ಆಮೇಕಿಂದ ರಾಗಿನ ರಾಸಾಯನಿಕ ಹಾಕು ಬೆಳೆಯುವುದಿಲ್ಲ. ರಾಗಿ ತಿಂದವ ನಿರೋಗಿ ಅನ್ನಲ್ವೇ ಹೇಳಮ್ಮ, ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ. ಆದ್ರೆ ಈಗ ಜನಕ್ಕೆ ಆ ರಾಗಿ ತಿನ್ಬೇಕು ಅನ್ನೋ ಆಸಕ್ತಿನೇ ಹೊಂಟೋಗದಲ್ಲ, ಅಂಗಡಿನವ್ರು ಅದನ್ನೇ ವಿಶೇಷವಾಗಿ ಹಾಕೊಂಡಿರ್ತಾನಪ್ಪ ಬೋಲ್ಡ್, ರಾಗಿ ಮುದ್ದೆ ದೊರೆಯುತ್ತದೆ ಅಂತ, ರಾಗಿ ದೋಸೆ, ರಾಗಿ ರೊಟ್ಟಿ. ನಾನು ಪ್ಯಾಟೆಗೆ ಹೋದೆ ಅನ್ನಲ್ಲ, ಅಲ್ಲಿ ಮುದ್ದೆ ಮುದ್ದೆನೆ ಸಿಕ್ತದ ಕಣ್ಣಣ್ಣ, ಈ ಎಣ್ಣೆ ಐಕಳುಗಳಿಗೆ ಮನೇಲಿ ಮಾಡಕ್ ಬರಂಗಿಲ್ಲ, ಬರೋಕಿಲ್ವಂತೆ, ಮುದ್ದೆ ತಿರುವಾಗ ಬರಲ್ಲ, ಬಳಸಕ್ ಬರೋದಿಲ್ವಂತೆ. ಹಿಂದಿನ ಕಾಲದಾಗೆಲ್ಲ ಎಣ್ಣೆ ನೋಡ್ಬೇಕು ಅಂದ್ರೆ ಹಳ್ಳಿ ಕಡೆ ವಯಸ್ಸಾದ ತಾತಂದ್ರು ಅಜ್ಜಿ ಅಂದ್ರು, ಯವ್ವ ಮುದ್ದೆ ತೊಳ್ಸಕ್ ಬರ್ತದೇನವ್ವಾ ಅನ್ನೋರು. ನಮ್ಮ ಅಜ್ಜಿ ಹೇಳೋದು, ಅವ್ರ ತತ್ತೆ ಮಡಿಕೆಯ ಕೊಟ್ಬಿಟ್ಟು ಮುದ್ದೆ ತೊಳಿ ಇನ್ನೋಳಂತೆ, ಏನಾರು ಮಡಿಕೆ ಲಡಕ್ಕಂತ ಹೋಯ್ತು ಈ ಹುಡುಗಿ ಬೇಡ ಅಂತ. ಅಂದ್ರೆ ಹಿಂದೆಲ್ಲ ಮಡಿಕೆ ಅಲ್ಲಪ್ಪ ಮಣ್ಣಿಂದು, ಮುದ್ದೆ ತೊಳಸ್ಬೇಕು ಅಂದ್ರೆ ಆ ಇಟ್ಟು ಬಿಸಿ ಬಿಸಿ ಬಿಸಿ ಇದ್ದಾಗ ಒಂದ್ ಕೋಲ್ ತಕೊಂಡು ಎರಡು ಕಾಲ್ಗುವೆ ಬಟ್ಟೆ ಹಾಕೊಂಡು ಕಾಲ್ ಮದ್ದಿದಾಗೆ ಅದನ್ನ ಸಿಕ್ಕಿಸ್ಕೊಂಡು ಚೆನ್ನಾಗಿ ತೊಳಿಸ್ಬೇಕಿತ್ತು. ಏನಾರು ಹೊಸಿ ಹೆಚ್ಚು ಕಡಿಮೆ ಆದ್ರೆ ಲಟಕ್ ಅಂತ ಇಟ್ಟೆಲ್ಲ ಹೋಯ್ತು, ಏನ ಮಡಿಕೆ ಹೋಯ್ತು, ಇಟ್ಟು ಹೋಯ್ತು, ಉಣ್ಣಕ್ಕೂ ಇಲ್ಲ, ಮತ್ ಮತ್ ಮಾಡ್ಬೇಕಲ್ಲ. ಮುಡಪ್ಪ ಮುದ್ದೆ ಮಾಡೋದು ಎಷ್ಟೋ ಜನಕ್ಕೆ ಬರಕಿಲ್ಲ ಅಂತ ಮುದ್ದೆ ಮಾಡಕ್ ಒಂದ್ ಮಿಷಿನೇ ಕಂಡಿಡ್ದವ್ರಂತೆ. ಅದೇನೋ ಮೈಸೂರು ಪಟ್ಟಣಗದಂತಲ್ಲೋ ಆಹಾರದ್ದೇನೋ ಒಂದು ಸಂಶೋಧನಾ ಸಂಸ್ಥೆ, ಸಿಎಫ್ಟಿಆರ್ ಅವ್ರು ಕಂಡಿಡ್ದು ಕೊಟ್ಟಾರಂತ ಕಣ, ಈ ಕಡೆಯಿಂದ ಹಾಕರ್ ಆ ಕಡೆಯಿಂದ ಮುದ್ದೆ. ಅದೇ ಇಂತ ಹೋಟೆಲ್ಗೆ ಆಯ್ತದೆ, ಮನೆಗೂ ಏನಾರ ಆಯ್ತದೆ ಅಣ್ಣ. ನಿಂಗ್ಯಾಕ್ ನಿಂಗೆ ಇಟ್ಟು ತೋಳ್ಸಕ್ ಬರೋದಿಲ್ವೇ ಹೆಂಗನ ಅದನ್ನ ತಂದು ಬಿಟ್ಟು ತೊಳ್ಸೋದನ್ನ ಬಿಡ್ಬಿಡಾಮ ಅಂತ ಎಲ್ಲ ಬೇಡ. ಈಗೇನೋ ಹೇಳ್ತಿದ್ದಲ್ಲ ರಾಗಿಗೆ ಈಸ ಇರೋದಿಲ್ಲ, ಅದಕ್ಕ ಪ್ಯಾಟರ್ನ್ ಆಗೆಲ್ಲ ಈಗ ಹೊಸದಾಗಿ ಹೇಳ್ತಾ ಕುಂತವ್ರೆ. ಹಿಂದಿನ ಕಾಲದಾಗೆ ನಾವು ಆರ್ಕ ಸಾಮೆ ನವಣೆ ಊದ್ಲು ಬರ್ಗು ಈ ಸಿರಿಧಾನ್ಯಗಳ ಬಳಸ್ತಿತ್ತು. ಮಿಲಟ್ಟು ಮಿಲಟ್ಟು ಅಂತಾರಲ್ಲಪ್ಪ ಹೇಳ್ತಾನೆ ಇಲ್ವಾ, ಅದ ಈಗ ಎಲ್ಲ ತಿಂತ ಕುಂತವ್ರಂತೆ. ಅದ್ಯಾಕೆ ತಿಂತಾರೆ ಹೇಳು ಮತ್ ನೋಡಮ್ಮ, ಅದು ಅಕ್ಕಿ ಪಕ್ಷಿಗಳು ತಿಂತವೆ. ಅಕ್ಕಿ ಪಕ್ಷಿಗಳು ಅವೆಂಗಿರ್ತವೆ, ಹೆಂಗ್ ಲವಲವಿಕೆ ಹಗುರವಾಗಿರ್ತವೆ, ಒಂದು ಹೆಂಗೆ ಲವಲವಿಕೆ ಆಗಿರ್ತವೆ, ಬುರ್ರ ಅಂತ ಆರೋಯ್ತವೆ ಇಲ್ವಾ. ಸರಿ, ಮತ್ತೆ ಆಮೇಲೆ ಯಾವಾಗ್ಲೂ ಖುಷಿಯಾಗಿರ್ತವೆ ಅವೇನಾರು ಹತ್ತಿರದ ನೋಡಿಯ ಅಕ್ಕಿ ಪಕ್ಷಿಗಳು ಅಲ್ವಾ. ಆಮೇಕೆ ಎಲ್ಲ ಏನು ಅವಕ್ಕೆ ಏನ್ ಬೇಕು ಎಷ್ಟು ಬೇಕು ಅಷ್ಟೇ ಆಹಾರ, ಮತ್ತೆ ಗೂಡು ಅಗತ್ಯ ಇದ್ರೆ ಮಾತ್ರ ಕಟ್ಕೊಳ್ಳೋದು, ಇಲ್ಲ ಅಂದ್ರೆ ಬೇಡ. ನಮ್ಮ ಮನ್ಸಿನ್ಗೆ ಅಲ್ಲೇನಪ್ಪ ಎಲ್ಲ ದುರಾಸೆ. ಅದಕ್ಕ ಆಹಾರ ತಿಂದ್ರೆ ಆಹಾರ ತಿಂದ್ರೆ ಮನ್ಸನು ಶಕ್ತಿಯಾಗಿರ್ತಾನೆ, ಲವಲವಿಕೆ ಆಗಿರ್ತಾನೆ ಅಂತ. ಏನಮ್ಮಿ ನೀ ತಿಂತೀಯವಲ್ಲ ಮತ್ತೆ ಹಂಗೆ ಹಾರ್ಕೊಂಡು ಹೊಂಟೋಯ್ತೀಯ ಅನ್ಸುತ್ತೆ, ಪಕ್ಷಿಗಳು ಹೋದಂಗೆನೆ ಪುರ್ ಅಂತ. ಅದೊಂದು ಬಾಕಿ ಇತ್ತು ಕಡಣ ನಂಗೆ, ಯಾಕೆ ಆರಕ್ಕೆ ರೆಕ್ಕೆ ಬೇಕು ಮನ್ಸಂಗೆ ಅಕ್ಕಿಗೈತೆ ಅಂತ. ನೀನ್ ಆರಕ್ ಹೋಗ್ಬೇಡ ಹೇಳಿದ ವಿಚಾರ ಹಂಗೆ. ಮೇಲ್ಗಡೆ ಅಲ್ಲಿ ನಮ್ಮ ಟ್ಯಾಂಕ್ ಐತಲ್ಲ ಹತ್ಬಿಟ್ಟು ಅಲ್ಲಿ ನಂಗೆ ಕೈ ಬೀಸ್ಕೊಂಡು ಆರದ್ರೆ ಹೆಂಗೈತದೆ, ಮೂಳೆ ಮುರಿದೈತದೆ ಅಷ್ಟೇ ಬದುಕಿದ್ರೆ ಅಲ್ಲ. ಹಿಂದೆ ಅದ್ ಯಾವ್ದೋ ಏನೋ ಟಿವಿನಾಗೆ ಇದು ಬತ್ತಿತ್ತಂತಲ್ಲ ಆರ್ಕ ಹೋಗೋ ಮನ್ಸೊಂದು ಧಾರವಾಹಿ, ಅದನ್ನ ನೋಡ್ಬಿಟ್ಟು ಐಕ್ಳ ಎಲ್ಲ ನಾನು ಆರ್ತೀನಿ ಆರ್ತೀನಿ ಅಂದ್ಬಿಟ್ಟು ಮಕ್ಕಳ ಬಿದ್ದಿರ್ತವೆ. ಹಂಗೆ ಸೂಪರ್ಮ್ಯಾನ್ ಸೂಪರ್ಮ್ಯಾನ್ ಹಂಗೆ ಏನೋ ಒಂದು ಕಣ. ಈಗ ವಿಚಾರ ಎಲ್ಲಿಗೆ ಬಂತು ಅಂದರೆ ಆಹಾರ ಸುರಕ್ಷಿತವಾಗಿರಬೇಕು, ಒಳ್ಳೆ ಗುಣಮಟ್ಟದ್ದಾಗಿರ್ಬೇಕು. ಈಗ ಹೆಂಗೆ ಅಂದರೆ ಈಗ ಬರೀ ಹೆಚ್ಚು ಬೆಳೀರಿ ಹೆಚ್ಚು ಬೆಳೀರಿ ಅಂತಿದ್ರು ಹಿಂದೆ, ಬೆಳೀರಿ ಬೆಳೀರಿ ಹೆಚ್ಚು ಬೆಳೀರಿ ಅಂತ. ಈಗ ಬೆಳೆಯೋದೇನೋ ಬೆಳೀತೀರಿ, ಒಳ್ಳೆ ಗುಣಮಟ್ಟದಾಗ ಬೆಳೀರಿ ಅಂದ್ರೆ ಈ ಹೆಚ್ಚಿಗೆ ಬೆಳೆಯೋಕ್ಕೋಸ್ಕರನೇ ಈ ರಾಸಾಯನಿಕಗಳನ್ನೆಲ್ಲ ಹಾಕೋದು. ಹಸಿರು ಕ್ರಾಂತಿ ಅಂತ ಮಾಡಿದ್ರಲ್ಲ ಅಣ್ಣ, ಅವಾಗ ಆಹಾರ ಬೇಕಿತ್ತು ರಾಸಾಯನಿಕ ಹಾಕಿ ಅಂದ್ರು, ಆದ್ರೆ ನಮ್ ಜನ ಅದನ್ನೇ ಜಾಸ್ತಿ ಮಾಡ್ಕೊಂಡ್ಬಿಟ್ರು. ಅವತ್ತಿನ ಕಾಲದಾಗ ಭೂಮಿನೂ ಉಂಟಾಯ್ತದಲ್ವಾ ಅಂದ್ರೆ. ಈಗ ಹೇಳ್ತೀನಿ ಕೇಳು, ಈಗ ಹೆಂಗೆ ಈಗ ಭೂಮಿ ಅಂದ್ರೆ ಈಗ ನಾವು ಒಂದು ಜಾಗದಾಗೆ ವ್ಯವಸಾಯ ಮಾಡೋ ಜಾಗ, ಆ ಜಾಗವ ಏನಾಗೆ ಒಳ್ಳೆ ಪೋಷಕಾಂಶ ಇರೋ ಹಂಗೆ ಒಳ್ಳೆ ರೀತಿಯಲ್ಲಿ ನೋಡ್ಕೋಬೇಕು, ಯಾಕೆಂದ್ರೆ ಅಲ್ಲೇ ನಾವು ಯಾವಾಗಲೂ ಬೆಳೆಯೋದಲ್ವಾ. ಈಗ ವಿಷ ಆಗ್ತಾ ಆಗ್ತಾ ಆಗ್ತಾ ಆಗ್ತಾ ಹೋದಂಗೆ ಏನಾಯ್ತದೆ, ಭೂಮಿ ಆರೋಗ್ಯ ಕೆಟ್ಟೋಯ್ತದೆ, ಅದರಲ್ಲಿ ಬೆಳೆದಿರೋ ಆಹಾರದ ಆರೋಗ್ಯನೂ ಕೆಟ್ಟೋಯ್ತದೆ, ಆಹಾರದಾಗೆ ಗುಣಮಟ್ಟ ಇರೋದಿಲ್ಲ. ತಿಂದ್ರೆ ನಮ್ಮಿಗೆ ಹೆಂಗೆ ಶಕ್ತಿ ಬರ್ತದೆ? ಈಗ ಹಿಂದಿನ ಕಾಲದಾಗೆ ಈ ಮಹಾರಾಜರು ಶತ್ರುಗಳನ್ನೆಲ್ಲ ಕೊಲ್ಲಕ್ಕೆ ಮಾಡಕ್ಕೆ ಇಸುಕನ್ಯೆ ಅಂತ ಮಡಿಕೊಳ್ಳೋರಂತೆ. ಹಂಗೆ ನಾವು ಈ ಭೂಮಿಲಿ ಬೆಳೆದು ತಿಂದು ಎಲ್ಲರೂ ಇಸುಕನ್ಯೆಗಳಾಗೋಗಿವಿ ಅಲ್ವಾ. ಅದರಿಂದಲೇ ಅಂತ ಕಣ್ಣ ಅವ್ರು ಡಾಕ್ಟ್ರು ರಾಮಣ್ಣಂಗೆ ಹೇಳಿದ್ದು, ಮಗ ನೋಡು ಇದು ಈ ಪರಿಸರ ಮಾಲಿನ್ಯದಿಂದ ಆಯ್ತಾ ಇರೋದು ಇವೆಲ್ಲ, ಸ್ವಚ್ಛವಾದ ಪರಿಸರದಲ್ಲಿ ನೀವು ಹಳ್ಳಿ ಜನ ಬದುಕ್ತೀರಿ, ಸ್ವಲ್ಪ ಸರಿಯಾಗಿ ನಿಗಾ ನೋಡ್ಕೊಳ್ಳಿ, ಒಳ್ಳೆ ಆಹಾರ ತಿನ್ನಿ, ಒಳ್ಳೆ ನೀರು ಕುಡೀರಿ ಅಣ್ಣ. ಈಗ ಹೊರಗಡೆ ಮುಂಚೆ ಎಲ್ಲ ಗದ್ದೆ ಬದು ತೆವರಿ ನೀರು ಕುಡಿತಾ ಇದ್ದ ನಾವು ಇಲ್ವಾ, ಬಾಯಾರದ್ರೆ ಈ ಕುಡಿಯಕ್ಕಾಗದೇನಣ್ಣ, ನದಿ ನೀರು ಕುಡಿಯಕ್ಕಾಗದೇನಣ್ಣ, ನದಿ ನೀರ ಮೋರಿ ನೀರ ಅನ್ಸ್ಬಿಡ್ತದೆ ಕೆಲವು ಸತಿ, ಎಲ್ಲ ಪ್ಲಾಸ್ಟಿಕ್ ಎಲ್ಲ ತೇಲ್ತದೆ, ಅದು ನೀರ್ನ ಇಂತಿರ್ತದಲ್ಲ. ಹೌದು ನೋಡಿದ್ಯಾ, ಎಲ್ಲಿ ನೋಡಿದ್ಯಾ ಹೇಳು. ನಮ್ಮ ಈ ತಲಕಾವೇರಿ ಅಲ್ಲೆಲ್ಲ ಐತೆ ಅಂತ ಕೇಳಿದಿನಪ್ಪ. ಇತ್ತಂತೆ ನೋಡಿಲ್ಲ ಈಗ, ಹೇಳು ಕಬನಿನಾಗಿತ್ತಂತೆ, ಆಮೇಲೆ ಈ ಶ್ರೀರಂಗ ಪಟ್ಟಣದಾಗೆ ಕಾವೇರಿ ನದಿನಾಗಿತ್ತಂತೆ. ನೀನ್ ಹೇಳ್ದಲ್ಲ ಅದು ಕಾವೇರಿ ನದಿಯೇ, ಅಲ್ಲೆಲ್ಲ ನೀರ್ನಾಯಿಗಳು ಇದ್ವಂತೆ. ಈಗೆಲ್ಲವೇ ಹುಡಿಕಬ ಈ ಬೀದಿ ನಾಯಿ ತೋರಿಸ್ಬಿಟ್ಟು ನೀ ನಾಯಿ ಇನ್ನಂಗಿಲ್ಲ. ಅಲ್ಲ ಈ ಈ ಪ್ರಾಣಿಗಳನ್ನ ಬಹಳ ನೋಡ್ತಾ ಇರ್ತಾರಲ್ಲ ಅವರು, ಇಲ್ಲೆಲ್ಲೋ ಒಂದು ನೀರ್ ನಾಯಿ ಸಿಕ್ತು ಅಂದ್ರೆ ಪಟ್ಟಣದಿಂದ ಓಡ್ಕೋಯ್ತಾರಂತೆ ಅದ್ ನೋಡಕ್ಕೆ. ಅಂದ್ರ ಈ ನೀರ್ ನಾಯಿ ಇಲ್ವೇನಪ್ಪ, ಅದಕ್ಕೂ ಮನ್ಸಂಗುವೆ ತುಂಬಾ ಹತ್ರ ಹತ್ರ ಅಂತೆ. ಈಗ ಮನ್ಸ ಅದೇನೋ ಹೇಳ್ತಾರಪ್ಪ ನಂಗು ಗೊತ್ತಿಲ್ಲ, ಮರಿ ಹಾಕೋಕೆ ಏನವ ಅಂತಾರೆ, ಮರಿ ಹಾಕ್ಬಿಟ್ಟು ಇಂಗ್ಲಿಷ್ನಾಗ ಏನೋ ಹೇಳ್ತಾರಂತ ಸಸ್ತನಿ ಚೆನ್ನಾಗಿ ಓದ್ಕೊಂಡವ್ನೆ ಈ ವಿಜ್ಞಾನ. ಈ ಅಜ್ಞಾನನ್ಗೆ ಏನ್ ಗೊತ್ತಾಯ್ತದೆ ಈ ಜ್ಞಾನ ಏನೋ ಹಂಗೆ ನಿಮ್ ತಾವು ಕೇಳಿ ಮಾಡಿ ತಿಳ್ಕೊಂಡ್ರ ಅಲ್ಲ ಸಂಕ್ರಣ. ಅದುವೆ ಮನ್ಸಾನುವೆ ಇಬ್ರು ನೀನ್ ಅದೇನೋ ಹೇಳ್ದಲ್ಲ ಹಂಗೆ ಅದೇ ಅಂದ್ರೆ ಅವು ಸಂತತಿ ಕಡಿಮೆ ಆಯ್ತಾ ಅದೇ ಅಂದ್ರೆ ನದಿನಾಗೆ ಮುಂದೊಂದ್ ದಿವಸ ಮನ್ಸೂನ್ ಸಂತತಿನೂ ಹೋಯ್ತದೆ ಅಂತ ಅರ್ಥ. ಓಲಿ ಬಿಡು, ಬೇಜಾನ್ ಇದೀವಿ, ಯಾಪಾಟಿ ಇದೀವಿ, ಶಂಕರಣ್ಣ ನಾನಿರ್ಲಿ ಅಂತ ಉಳ್ದವ್ರು ಹೋದ್ರೇನು ಅಂತ ಹಂಗ ನಿಲ್ಲ. ನೆಟ್ಟಿಗೆ ಎಲ್ಲ ಶಿಸ್ತಾಗಿ ಮಡಿಕೊಂಡ್ರೆ ಉಳ್ಕೊತೀವಿ, ಎಲ್ಲ ಬೇಕಾಬಿಟ್ಟಿ ಸಿಕ್ಕ ತಿನ್ನೋದು ಸಿಕ್ಕದಂಗಿರೋದು ಹೇಳ್ತಿರ್ಲಿಲ್ವಾ, ಟಿ ವಿ ನೋಡ್ಕೋ ಕುಂತಿರ್ತಾರೆ ಅಂತ. ಹೋಯ್ತವೆ ಬಿಡು, ಏನ್ಮಾಡಕಾಯ್ತದೆ, ಚೆನ್ನಾಗಿ ಹೇಳ್ತಾನೆ ಎಲ್ಲ ಗಟ್ಟಿಯಾಗಿರ್ಬೇಕು ಅಂದ್ರೆ. ಈಗ ನಮ್ ತಾತ ಮುತ್ತಾತ ಅಂದ್ರೆಲ್ಲ ಹಂಗಿದ್ರಪ್ಪ ಕಟ್ಮಸ್ತಾಗಿ, 80 ವರ್ಷದಲ್ಲೂ ಕನ್ನಡಕ ಹಾಕ್ದಿರ ಹಂಗೆ ನೋಡವ್ರು. ಈಗ ಯಾವ ವೈಕಲ್ ಕೈಲಿ ನೋಡು ಮೊಬೈಲ್ ಇರ್ತವೆ, ಕನ್ನಡಕ ಅಲ್ಲಲ್ಲ ಅದೇ ಮೊಬೈಲ್ ಇರ್ತವೆ ಅವನ್ ನೋಡಿ ನೋಡಿ ನೋಡಿ. ಈ ಅಪ್ಪ ಮಂದ್ರು ಆ ಮಗುಗ್ ಒಂದ್ ತುತ್ತು ತಿನ್ಸ್ಬೇಕು ಅಂದ್ರೆ ಇದನ್ ಮಕ್ಕದ ಮುಂದಿರ್ತಾರೆ. ಏನ್ ಮಾಡ್ತಾರೆ ಮಕ್ಕಳನ್ನ ಬಾಯಿ ಮುಚ್ಚಿಸ್ಬೇಕು ಅಂದ್ರೆ ಮೊಬೈಲ್ ಕೊಡು. ಅಣ್ಣ ಈ ಮಗ ಅಂದಲ್ಲ ಗೆಪ್ತಿ ಬಂತ ನನ್ಗೆ, ಏನ್ ಹೇಳ್ಬೇಕಿತ್ತು ನಿಂಗ? ಹ್ಞೂ ನೋಡು, ಸರ್ಕಾರ ಕಾಯ್ದೆ ಕಾನೂನು ಎಲ್ಲ ಮಾಡದೆ ಏನಂದ್ರೆ ಮಕ್ಕಳನ್ನ ಏನು ಕೆಲ್ಸಕ್ ಬಳಸ್ಕೋಬಾರ್ದು ಅಂತ. ಮನ್ಯಾಗ ಕೆಲ್ಸಕ್ ಬಳಸ್ಕೋಬೇಡ ಅಂದ್ರೆ ಹೆಂಗ ಮನ್ಯಾಗಲ್ಲ ಕಣ್ಣು, ಮಕ್ಳಿರ್ಲವ ಮನೆ ತುಂಬಾ ಅಂತಾರೆ ಒಬ್ರನ್ನ. ಮೊದ್ಲೆಲ್ಲ ಶೀಮಣ್ಣಗ ಒಂದ್ ಕ್ಯೂ ನಿಲ್ಸವ್ರು, ರೇಷನ್ ಗೊಂದ್ ಕ್ಯೂ ನಿಲ್ಸವ್ರು, ನೀರ್ ತರಕ್ ಒಬ್ರನ್ನ, ಬಟ್ಟೆ ಒಗ್ಯಕ್ ಒಬ್ರನ್ನ, ಎಲ್ಲ ಮಡಿಕೊಂಡಿದ್ರು. ನಮ್ ಭಾವನಂಟ ಹೇಳೋನು, ಎರಡು ಮಕ್ಳನ್ನಕ್ಕೆ ಪ್ಯಾಸನ್ಗೊಂದು ರೇಷನ್ಗೊಂದು ಒಂದು ಚೆನ್ನಾಗಿದೆ, ಪ್ಯಾಸನ್ಗೊಂದು ರೇಷನ್ಗೊಂದು ಚೆನ್ನಾಗಿದೆ. ಹಂಗೆ ಈಗ ಕೆಲಸ ಅಂದ್ರೆ ದುಡಿಮೆ ಹಚ್ಚಬಾರ್ದು ಅಂತ. ಮಕ್ಕಳು ಅಂದ್ರೆ 18 ವರ್ಷದವರೆಗೂ ಮಕ್ಕಳೇ ಅಂತ ಕಣ್ಣ, ನೀನು ಸಣ್ಣ ಪುಟ್ಟವು ಅಂತ ಲೆಕ್ಕ ಹಿಡಿಬೇಡ. 18 ವರ್ಷದವರೆಗೂ ಸರ್ಕಾರ ಮಕ್ಕಳು ಅಂತಲೇ ಪರಿಗಣಿಸ್ತದೆ. ಶಿಕ್ಷಣ ಆ ಮಕ್ಕಳ ಹಕ್ಕು, ಮಕ್ಕಳು ಓದ್ಬೇಕು. ಶಾಲಾ ಶಿಕ್ಷಣದಿಂದ ಮಕ್ಕಳು ವಂಚಿತರಾಗಬಾರ್ದು. ನಿಂಗೆ ಕಷ್ಟ ಇದ್ರೆ ಬೇಕಾದ್ರೆ ಶಾಲೆ ಬುಟ್ಟ ಮೇಲೆ ಶಾಲೆಗಿಂತ ಮುಂಚೆ ಮನೆ ಕೆಲಸ ಮಾಡಿಸ್ಕ. ಅಂದ್ರೆ ಮನೆ ಕೆಲಸ ಅಂದ್ರೆ ಈಗ ಅವನೊಂದು ಟೀ ಸಾಪ್ ಇಟ್ಟಿರ್ತಾನೆ, ಅಥವಾ ಆ ದೋಸೆ ಉಯ್ಯೋದು ಇಡ್ಲಿ ಮಾಡೋದು ಮಡಿಕೊಂಡಿರ್ತಾನೆ, ಅಲ್ಲಿ ಸಹಾಯ ಮಾಡೋದು ಅದಿಲ್ಲ ಪರವಾಗಿಲ್ವಾ? ಮನೆ ಕೆಲಸ ಅಂತ ಮಾಡ್ಬೋದು, ಆದ್ರೆ ಬೇರೆ ಐಕ್ಳನ್ ಮಡಿಕೊಳಂಗಿಲ್ಲ ನೀನು ಆ ಕೆಲಸ ಮಾಡಕ್ಕೆ. ನಮ್ಮ ಐಕ್ಳನ್ನ ನಿನ್ ಮಕ್ಳನ್ ಬೇಕಾದ್ರೆ ಮಾಡಿಸ್ಕ, ಆಮೇಲೆ ಶಾಲೆಗೆ ಕಳಿಸ್ಕ. ಹಂಗಂದ್ರೆ ನಿನ್ ಮಗುನು ಶಾಲೆ ಕಳಿಸ್ದಂಗೆ ಅಲ್ಲೇ ದುಡಿಸ್ತೀನಿ ಅಂದ್ರೆ ಅದು ತೆಪ್ಪೆಯ. ಒಂದ್ ನಾಲ್ಕು ಮಕ್ಕಳು ಬೇಕಾಯ್ತವೆ ಅಲ್ವಾ, ಕೆಲಸ ಮಾಡಿಸ್ಕೋಬೇಕು ಅಂದ್ರೆ. ನೀನ್ ಚಂದಾಗಿ ಹೇಳ್ದೆ. ಈಗ ಪ್ರಶ್ನೆ ಮಕ್ಳೆಷ್ಟು ಬೇಕು ಅನ್ನೋದಲ್ಲ, ಇರೋ ಮಕ್ಕಳಿಗೆ ಶಿಕ್ಷಣ ಹೆಂಗ್ ಕೊಡ್ತೀವಿ, ಅವಕ್ಕೆ ಬೇಕಾಗಿರೋ ಸೌಕರ್ಯ ಹೆಂಗ್ ಕೊಡ್ತೀವಿ, ಅವಕ್ಕೆ ರಕ್ಷಣೆ ಹೆಂಗ್ ಕೊಡ್ತೀವಿ, ಅವಕ್ಕೆ ಆಹಾರ ಏನ್ ಕೊಡ್ತೀವಿ, ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಕೈಲಿ ದುಡಿಯಕ್ಕಾಗೋದಿಲ್ಲ ಅಂತ ಮಕ್ಕಳನ್ನ ದುಡಿಮೆಗಚ್ಚದೈತಲ್ಲ ಅದು ತಪ್ಪು ಹೇಳಿದೆಲ್ಲ ಜಯಣ್ಣ. ಈಗ ಅದು ಆಹಾರ ಸುರಕ್ಷತೆ ಅಂತ ಹೇಳ್ತಾ ಇದೆಯಲ್ಲ, ಗುಣಮಟ್ಟದ ಆಹಾರ ಬೆಳೀರಿ ಅಂತ, ಹಿಂಗೆ ಗುಣಮಟ್ಟದ ಮಕ್ಕಳನ್ನ ಬೆಳೆಸಿ ಅಂತ ಅಲ್ವಾ? ನೀನ್ ಹೇಳ್ದಂಗೆ ಶಿಕ್ಷಣ ಕೊಡ್ಬೇಕು, ಅವ್ರನ್ನ ಒಳ್ಳೆ ಪ್ರಜೆಗಳು ಮಾಡ್ಬೇಕು, ಮಕ್ಕಳನ್ನ ಹೆಂಗಂದ್ರಂಗ್ ಬಿಡಬಾರ್ದು ಅಲ್ವಾ? ಚೆನ್ನಾಗಿದೆ. ಈ ದೇಶದಾಗೆ ತಂದೆ ತಾಯಿ ಅಂದ್ರೆ ರಕ್ಷಣೆನಾಗ ಮಕ್ಳು ಬೆಳೆಯುವುದೇ ಇಲ್ವಂತೆ. ಒಂದು ವಯಸ್ಸಾದ್ಮೇಕೆ ಹೊಂಟೋಯ್ತವಂತೆ ಅವೇಯ, ನನ್ನ ಬದುಕು ನಾನು ಕಟ್ಕೋತೀನಿ ಅಂತ. ಆದರೆ ನಮ್ಮ ಭಾರತ ದೇಶದಾಗೇ ಮಕ್ಳಿಗೆ ಬುದ್ಧ ಬರೋವರೆಗೂ ಅಪ್ಪ ಅಂದರೆ ಜೊತೆಗಿಟ್ಕೊಂಡು ಬೆಳೆಸ್ತಾರೆ, ಸಂಸ್ಕಾರ ಕೊಡ್ತಾರೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಬದುಕೇನು ಅನ್ನೋದನ್ನ ಕಲಿಸ್ತಾರೆ ಇಲ್ವೇನಪ್ಪ? ದೊಡ್ಡವರು ಕೈ ಹಿಡಿದು ನಡೆಸ್ತಾರೆ, ಆಮೇಲಿಂದ ತಿಳುವಳಿಕೆ ಹೇಳ್ತಾರೆ, ಅದನ್ನ ತಿಳ್ಕೊಂಡು ನಾವು ಮುಂದಕ್ಕೆ ಹೋಗೋದು ನಮ್ಮ ಜವಾಬ್ದಾರಿ. ಹೌದು ನೋಡು, ವಿದೇಶ ಯಾವುದೇ ಸ್ವ ಒಟ್ಟಿನಲ್ಲಿ ಮಕ್ಕಳನ್ನ ಕೆಲಸಕ್ಕೆ ಹಚ್ಚಬಾರ್ದು. ಅದೇನೋ ಇಂಗ್ಲೀಷ್ನಾಗ ಹೇಳ್ತಾರಪ್ಪ ಅದನ್ನ, ಏನೋ ಬಾಲ ಕಾರ್ಮಿಕ, ಬಾಲ ಕಾರ್ಮಿಕ ಪದ್ಧತಿ. ಅವರು ಬಂದು ಫೈನ್ ಹಾಕ್ತಾರಂತ ಕಣ, ಯಾರು ಹೇಳಿದ್ರು ಸಾಕು ಮಕ್ಕಳ ಸಹಾಯವಾಣಿ ಅಂತ ಮಾಡಿರ್ತಾರಂತೆ. ಅಂದ್ರೆ ಅದಕ್ಕೆ ವಿರೋಧಿಸ್ಬೇಕು ಇದನ್ನ. ಅಂದ್ರೆ ನೀನೆಲ್ಲಾರು ಕಂಡ್ರೆ ಈ ತರ ದುಡಿಸ್ತಾವ್ರೆ ಅಂತ, ನೀನ್ ತಕ್ಷಣ ಮಕ್ಕಳ ಸಹಾಯವಾಣಿ ಫೋನ್ ಮಾಡಿದ್ರೆ ಅಲ್ಲಿಂದ ಅಧಿಕಾರಿಗಳು ಬಂದು ಅದು ಎಲ್ಲೈತೆ ಏನು ಎತ್ತ ನೋಡಿ ನಿನ್ನ ಹೆಸರನ್ನ ಗೌಪ್ಯವಾಗಿಡ್ತಾರೆ. ಸಂಕ್ರಮಣ ದೂರ್ ಕೊಟ್ಟ ಅಂತ ಯಾರಿಗೂ ಹೇಳೋದಿಲ್ಲ. ಹಂಗೇನಾಗೋದಿಲ್ಲ. ಅವ್ರು ಹೋಗಿ ಅಂತ ಮಕ್ಕಳನ್ನ ಬಿಡಿಸ್ಕೊಂಡು ಬಂದು ಈ ಮಕ್ಕಳ ರಕ್ಷಣೆ ಮಾಡಕ್ಕೆ ಅಂತಲೇನೆ ಒಂದು ವೇದಿಕೆ ಇರ್ತದಂತೆ ಜಿಲ್ಲಾ ಮಟ್ಟದಲ್ಲಿ. ಜಿಲ್ಲಾಧಿಕಾರಿಗಳು ಇರ್ತಾರಲ್ಲ ಪೋ, ಅವರೇ ಅದಕ್ಕೆ ಅಧ್ಯಕ್ಷರಂತೆ. ಅಲ್ಲಿ ಕರ್ಕೊ ಹೋಗಿ ಆ ಮಕ್ಕಳುಗಳಿಗೆ ಏನ್ ಮಾಡ್ಬೇಕು ಅಂತ, ಏನು ಮಕ್ಕಳುಗಳಿಗೆ ಯಾರು ಇರ್ನಿಲ್ಲ ಅಂತಂದ್ರೆ ಓದ್ಸೋದಕ್ಕೆ ಅಂಥವ್ರಿಗೆ ಅಂತಾನೆ ಹಾಸ್ಟೆಲ್ಗಳು ಎಲ್ಲ ಇರ್ತಾವಂತೆ. ಅಂತ ಕಡೆ ಮಕ್ಕಳನ್ನ ಸೇರಿಸಿ ಅವಾಗ ಶಿಕ್ಷಣ ಕೊಡೋ ವ್ಯವಸ್ಥೆನ ಸರ್ಕಾರ ಮಾಡ್ತದೆ. ಯಾವ ಕಾರಣಕ್ಕೂ ಮಕ್ಕಳ ಕೈಲಿ ಕೆಲಸ ಮಾಡಿಸ್ಬಾರ್ದು. ಬೇರೆಯವ್ರ ಮಕ್ಕಳಾದ್ರೆ ನಮ್ಮ ಮಕ್ಕಳಾದ್ರೆ ಎಲ್ಲ ಒಂದ್, ಈಗ ನಮ್ಮ ಮಕ್ಕಳಾದ್ರು ಈಗ ಎಲ್ಲ ಕಡೆ ಉಚಿತ ಶಿಕ್ಷಣ ಅಂತ ಮಾಡೋರಲ್ಲ ಸರ್ಕಾರದವರು, ಕಳಿಸ್ಬೇಕು ಹಣ. ಈಗ ಹೋದ್ವಾರ ಸ್ಕೂಲ್ ಶುರು ಆಯ್ತಲ್ಲ, ಏನ್ ಸ್ಕೂಲ್ಗೆಲ್ಲ ತೋರಣ ಕಟ್ಟಿ ಮಕ್ಕಳಿಗೆಲ್ಲ ಸಿ ಹಂಚಿ ಏನ್ ಚೆನ್ನಾಗಿ ಟೀಚರ್ಸ್ ಎಲ್ಲ ಮಕ್ಕಳನ್ನ ಕರ್ಕೊಂಡ್ರು. ಸಂಕ್ರಣ ಹೇಳ್ತಿದ್ದ ಚಡ್ಡಿ ಸ್ಲೇಟ್ ಬಳಪ ಕೊಟ್ಬಿಟ್ಟು ನಾನು ಈ ಸ್ಕೂಲ್ ಗೊಂಟಾಯ್ತೀನಿ ಅಂತ. ಈಗ ಹೋಗ್ಬೇಕು ಅನ್ಸ್ತದೆ, ಅವಾಗ ಹೋಗಲ್ಲ ಅಂದ್ರೆ ಬೆತ್ತ ತಗೊಂಡ್ ಬಾರಿಸಿ ಕಳ್ಸೋರು ಒಳಗಡೆ ಒರ್ಸ್ಕೊಂಡ್ ಒಳಗ ಹೋಗ್ಬೇಕಿತ್ತು. ಇವಾಗ ಹಂಗಲ್ಲ ಕಣ್ಣ, ಈಗೆಲ್ಲ ಹೂ ಕೊಟ್ಬಿಟ್ಟು ಸಿ ಕೊಟ್ಬಿಟ್ಟು ಒಳಗ್ ಕರ್ಕೋತಾರ ಮಕ್ಕಳನ್ನ. ನಮ್ಮ ತಗೊಂಡ್ ಶಾಲೆಗೆ ಈ ಫೋನ್ ಮಾಡ್ಬೋದು ಅಂದಿಯಲ್ಲ, ಯಾರಾದ್ರೂ ಹಿಂಗಿದ್ರೆ ಸಹಾಯವಾಣಿ ಅಂತ, ಅದ್ರ ನಂಬರ್ ಗೊತ್ತಿದೆ ನನ್ಗೆ. 1098. ನೀನ್ ಯಾವ ಫೋನ್ ಮಾಡಿದ್ದೆ? ಏ ಫೋನ್ ಮಾಡಿರ್ಲಿಲ್ಲ, ಮೊನ್ನೆ ಪಟ್ಟಣಕ್ಕೆ ಹೋಗಿದ್ದೆ ಅಂದಲ್ಲ, ಆಗ್ಲೇ ಹೇಳ್ತಿದ್ನಲ್ಲ. ಇನ್ನೊಂದ್ಕಿತ ಹೇಳು. 1098 ಬೋರ್ಡ್ಗಳು ಹಾಕಿದಾರಪ್ಪ, ಏನಾದ್ರು ಇದ್ರೆ ಕೇಳಿ ಕೇಳಿ ಅಂತ. ಚಂದಾಗ ತಿಳ್ಕೊಂಡವ್ನೆ. ನಾನು ಹೇಳ್ತೀನಿ, ಯಾರಾದ್ರೂ ಹಂಗ ಯಾರು ಬಂದು ಹಿಡ್ಕೊ ಹೋದ್ರೆ ಇವನ್ ಸಂಕ್ರಾಣ್ಣೆ ಫೋನ್ ಮಾಡಿದ್ದು ಅಂತ, ಅವನ್ಗೆ ನಂಬರ್ ಗೊತ್ತಿರೋದು ಅಂತ. ಯಾಕಣ ಏನಣ, ನಾನ್ ಏನ್ ತಪ್ಪು ಮಾಡಿದ್ದೆ ನಿನಗೆ? ಸುಮ್ಕೆ ತಮಾಸಿಗಂದೆ. ಈಗ ಟೇಮ್ ಆಯ್ತಾ ಬತ್ತು, ಸಂಕ್ರಣ್ಣು ಮಾತಾಡ್ ಮಾತಾಡ್ ದಣದವನೆ. ಯಾಕೋ ಮೂಲೆ ಕಡೆಯಿಂದ ಮಳೆನ ಕಮ್ಮಿ ಆಗ್ಬಿಟ್ಟದೆ, ಬಿಸಿಲು ಏರ್ತೈತೆ ಕಣ, ಬತ್ತದೆ ಅಂತ ಅನ್ಸ್ತದೆ. ಹೊಸಿ ಏನಾರು ಬೆಚ್ಚಿಗೆ ತಕ ಬರವು. ಏನೋ ಮಿಲೆಟ್ ಮಿಲೆಟ್ ಅನ್ನಲ್ಲ ನಮ್ ಶಂಕರಣ್ಣ, ಮಿಲೆಟ್ ಅಲ್ಲೇ ಮಾಡ್ಕೊಂಡ್ ತತ್ತೀನಿ ರಣ. ಇದಕ್ಕಿನ್ನ ವೈನಾದ ಇನ್ನೇನಿದ್ದ ತೇಳು. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಟಿವಿ ವಿದ್ಯಾಶಂಕರ್ ಹಾಗೂ ಎನ್ ಕೇಶವಮೂರ್ತಿ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಒಣಮೆಣಸಿನಕಾಯಿ ಸಂಗ್ರಹಣಾ ಸಮಯದಲ್ಲಿ ಒಣಮೆಣಸಿನಕಾಯಿಗಳ ಬಣ್ಣವನ್ನು ಸಂರಕ್ಷಿಸಿಕೊಳ್ಳುವುದಕ್ಕಾಗಿ ಉಷ್ಣಾಂಶ ಹಾಗೂ ಸೂರ್ಯನ ಬೆಳಕನ್ನು ನಿಯಂತ್ರಿಸುವುದು ಬಹಳ ಮಹತ್ವದ್ದಾಗಿದೆ. ಹೆಚ್ಚಿಗೆ ಉಷ್ಣಾಂಶವಿದ್ದರೆ ಬಣ್ಣವು ತೀವ್ರಗತಿಯಲ್ಲಿ ಕ್ಷೀಣಿಸುತ್ತೆ. ಒಣಮೆಣಸಿನಕಾಯಿ ಪುಡಿ ಹಾಗೂ ಇದರ ಉತ್ಪನ್ನಗಳನ್ನು ಹೊರಗಿನ ವಾತಾವರಣಕ್ಕೆ ಬಿಟ್ಟಾಗ ಬಣ್ಣವು ತೀವ್ರಗತಿಯಲ್ಲಿ ಹಾಳಾಗುತ್ತೆ. ಒಣಮೆಣಸಿನಕಾಯಿ ಮತ್ತು ಅದರ ಪುಡಿಯ ಬಣ್ಣದ ರಕ್ಷಣೆಯಲ್ಲಿ ತೇವಾಂಶವು ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಒಣಮೆಣಸಿನಕಾಯಿಯಲ್ಲಿ

ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ. ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಜೂನ್ 9 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಅರಿಶಿಣ ಬೇಸಾಯವನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಎಬಿ ಮೋಹನ್ ಕುಮಾರ್ ಮತ್ತು ಚಾಮರಾಜನಗರ ತಾಲೂಕು ಕೊತ್ತಲವಾಡಿಯ ಕೆಎನ್ ಗುರುಪ್ರಸಾದ್. ಈಗ ನಾಟಿ ಮಾಡೋಕ್ಕಿಂತ ಒಂದು ವಾರ 10 ದಿವಸದ ಮುಂಚೆ ಅಲ್ಲಿ ಕೊಳ್ತಿರ್ತಕ್ಕಂಥದ್ದು, ಡ್ಯಾಮೇಜ್ ಆಗಿರ್ತಕ್ಕಂಥದ್ದು, ಸುಂಡೋಗಿರ್ತಕ್ಕಂಥ ಬೀಜವನ್ನು ಕ್ಲೀನ್ ಮಾಡಿ ಒಂದು 10-15 ನಿಮಿಷಗಳ ಕಾಲ ನಾವು ಬೀಜಾಮೃತದಲ್ಲಿರ್ಬೋದು ಅಥವಾ ಟ್ರೈಕೋಡರ್ಮೋನಸ್, ಸುಡೋಮೋನಸ್ ಇರ್ಬೋದು ಅಥವಾ ಕೆಮಿಕಲ್ ನಾವೇನು ಮ್ಯಾಂಗೋಸೆಬ್ಬು, ಬ್ಯಾವಿಸ್ಟಿನ್ನು, ಸಾಫು ಯಾವುದಾದ್ರು ಒಂದರಲ್ಲಿ ಒಂದು 10-15 ನಿಮಿಷಗಳ ಕಾಲ ಹೆಜ್ಜೆ ನಾಟಿಗೆ ಬಳಸೋದು ಒಳ್ಳೆಯದು. ಇದು ಒಂದು ಮಾಡಲೇಬೇಕಾಗತ್ತೆ ರೈತರು. ಅದಾದ ನಂತರ ಅರಿಶಿಣದಲ್ಲಿ ನೋಡಿ, ಈಗ ನಾವೇನು 1 ಎಕರೆ ಒಂದು 750 ಕೆಜಿ ಬೀಜ ಬೇಕಾಗತ್ತೆ. ಅದನ್ನು ಹಾಕ್ಕೊಂಡು ನಾವು 10, 12, 14 ಟನ್ನಷ್ಟು ಹಸಿ ಅರಿಶಿಣನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ 1 ಎಕರೆಯಲ್ಲಿ. ಮತ್ಸ್ಯತರಂಗ ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯಲ್ಲಿ ಮೀನುಗಾರಿಕಾ ಇಲಾಖೆಯ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನಿನ್ ಕಾರ್ಯಕ್ರಮ ಜೂನ್ 10 ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ. ಭಾಗವಹಿಸುತ್ತಾರೆ ಮೈಸೂರು ವಲಯದ ಮೀನುಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದ ಆರ್ ಗಣೇಶ. ದೂರವಾಣಿ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ ಎಸ್ಟಿಡಿ ಕೋಡ್ 0821. ಜೂನ್ 10 ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಮೀನುಗಾರಿಕಾ ಇಲಾಖೆಯ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನಿನ್ ಕಾರ್ಯಕ್ರಮ. ಮತ್ಸ್ಯತರಂಗ ಜೂನ್ 11 ಬುಧವಾರ ಬೆಂಗಳೂರು ಕೇಂದ್ರದಿಂದ ಹಲೋ ಕೃಷಿರಂಗ ಬೆಳೆ ವಿಮೆ ಯೋಜನೆ ಕುರಿತ ನೇರ ಫೋನಿನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಜಂಟಿ ಕೃಷಿ ನಿರ್ದೇಶಕರಾದ ಶೋಭಾ. 12 ಗುರುವಾರ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ತರಕಾರಿ ಬೇಸಾಯ ಹಾಗೂ ಮಾರಾಟವನ್ನು ಕುರಿತು ಹುಣಸೂರು ತಾಲೂಕು ಬನ್ನಿಕುಪ್ಪೆಯ ಸಾವಯವ ರೈತ ಉತ್ಪಾದಕರ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಎಂಸಿ ಚಂದ್ರಶೇಖರ. ಅದೇ ಸರ್, ರೈತರಿಗೆ ಅನುಕೂಲ ಆಯ್ತಾ ಇದೆಯಲ್ಲ, ನಾವು ಯಾಕೆ ಇದನ್ನ ಮುಂದಕ್ಕಿನ್ನೂ ದೊಡ್ಡದಾಗಿ ಮಾಡಬಾರ್ದು? ನಾವು ಮಾಡಿದ್ರೆ ಈಗ 3 ಇರೋರು ಒಂದು 10 ಕೆಲಸ ಮಾಡ್ಬೋದು ಇಲ್ಲಿ. ಈಗ ಬಿಸ್ನೆಸ್ ಕಂಪನಿ ಅಂತ ಮಾಡಿದ್ದೀವಿ. ಒಂದು ಬಿಸ್ನೆಸ್ ಬಗ್ಗೆ ಈಗ ಅಪ್ಲೈ ಇರ್ಬೋದು, ಇಲ್ಲಿವರೆಗೂ ಮಾಡಿದಿರಿ ಹೇಳಿ. ಮಾಡಿದೀವಿ ಸರ್. ಈಗ ಫಸ್ಟ್ ಮೊದಲಿಗೆ ತರಕಾರಿ ತೆಗೆದು ಮಾರಾಟ ಮಾಡ್ದು ಅಲ್ಲಿಂದ ಶುರು ಮಾಡಿ. ಅಂದ್ರೆ ಎಲ್ಲೆಲ್ಲಿಂದ ಯಾವ್ಯಾವ ತರಕಾರಿ ಖರೀದಿ ಮಾಡಿದ್ರಿ? ಕುಂಬಳಕಾಯಿ, ಬದನೆಕಾಯಿ, ಟೊಮೊಟೊ ಎಲ್ಲಾನು ಖರೀದಿ ಮಾಡಿ ಮಾಲ್ಗಳಿಗೆ ಹಾಕ್ತೋ ಸರ್ ಬೆಂಗಳೂರಿಗೆ. 13 ಶುಕ್ರವಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಹವಾಮಾನ ಮಿತ್ರ, ನಂತರ ನಮ್ಮ ನಿಲಯದಿಂದ ಸಂಶೋಧನಾ ಸಾರ. ಜೂನ್ 15 ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ವ್ಯವಸಾಯ ಅನ್ನೋದು ನಿವೃತ್ತಿ ಇಲ್ದಲೇ ಇರೋ ಕಸಬು. ಅಲ್ಲಿ ತನಕ ನೀ ಗಟ್ ಮುಟ್ಟ ಕೆಲಸ ಮಾಡ್ತೀಯ, ಅಲ್ಲಿ ತನಕ ನೀ ಆರೋಗ್ಯವಾಗಿರ್ತೀಯ. ಹೌದು, ಅದ್ ಬಿಟ್ಬಿಟ್ಟು ಒದ್ಕೊಂಡ್ ಮಲ್ಕೊಂಡ್ರೆ ಅದ್ ಹೆಂಗ್ ಹೇಳು? ಅವನು ಕರಿಯಜ್ಜ ಹೇಳ್ತಿದ್ದ, ಎಲ್ಲಿ ತನಕ ಚಕ್ಳ ಮಕ್ಳ ಹಾಕೊಂಡು ಕುಂತ್ಗ ಊಟ ಮಾಡ್ತೀಯ, ಅಲ್ಲಿ ತನಕ ಆರೋಗ್ಯವಾಗಿರ್ತೀಯ ನೀನು. ಅಲ್ಲಕ್ಕಪ್ಪ, ಅದನ್ನ ಮಾಡ್ತಾ ಬಿಡು, ಚಕ್ರ ಮಟ್ಲ ಕಾಲ ಹಾಕೊಂಡಿಯೇ ತಣಗ ಮುಂದೆ ಇಟ್ಕೊಂಡು ಮುದ್ದೆ ತಿನ್ನೋದು ಮಾಡಬಾರ್ದು. ಅದ್ರ ಜೊತೆ ಬೇರೆ ಕೆಲಸನೂ ಮಾಡಬಹುದು. ಮಾಡಮ್ಮ, ಸಣ್ಣ ಪುಟ್ಟದ ಕೆಲಸ, ಈಗ ಐಕಳಿಗೆ ಹೆಂಗಪ್ಪ ಅನುಭವ ಆಗೋದು? ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ.